ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಶರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ವಿಲ್ ಕಂಟಿನ್ಯೂ ಟು ಎಂಜಾಯ್ ಸ್ವಾಮಿ ಯಾಮನಾಚಾರ್ಯ ವಂಡರ್ಫುಲ್ ಸ್ತೋತ್ರ ರತ್ನ ಶ್ಲೋಕಂಸ್. ಟುಡೇಸ್ ವರ್ಸ್ ಇಸ್ ನಂಬರ್ 21. ಇಸ್ ಎ ಗ್ರೇಟ್ ವರ್ಸ್. ಅಬೌಟ್ ಸೋ ಫಾರ್ ಸ್ವಾಮಿ ಟಾಕ್ಡ್ ಅಬೌಟ್ ದ ಪರತ್ವಂ, ದ ಸೌಲಭ್ಯತ್ವಂ, ಸೌಶೀಲ್ಯತ್ವಂ, ದ ಎಂಜಾಯ್ಮೆಂಟ್ ದಟ್ ಹೀ ಗ್ರ್ಯಾಂಟ್ಸ್ ಅಸ್, ದ ಮೋಕ್ಷಾನುಭವಂ, ದ ಸಂಕಲ್ಪಂ ಟು ಗೆಟ್ ಅಸ್ ರಿಡ್ ಆಫ್ ಅವರ್ ಸಂಸಾರಿಕ ಅಫ್ಲಿಕ್ಷನ್ಸ್ ಅಂಡ್ ದ ಕರ್ಮ ವಾಸನಾಸ್, ಅಂಡ್ ಹೆನ್ಸ್ ಹೀ ಕ್ರಿಯೇಟ್ಸ್ ದಿಸ್ ಯೂನಿವರ್ಸ್ ಥ್ರೂ ಚತುರ್ಮುಖ ಬ್ರಹ್ಮ, ಬ್ರಿಂಗ್ಸ್ ಔಟ್ ದ ಜೀವಾತ್ಮ ಫ್ರಮ್ ದ ಕಾಸ್ಮಿಕ್ ಡಿಸಲ್ಯೂಷನ್, ಎಸ್ಟಾಬ್ಲಿಷಸ್ ದ ಶಾಸ್ತ್ರಾಸ್ ಬಿಕಾಸ್ ಆಫ್ ಹಿಸ್ ಪರಮ ಕಾರುಣ್ಯಂ ಅಂಡ್ ದಯಾ. ಥ್ರೂ ಸೇಜಸ್ ಹೀ ಎಸ್ಟಾಬ್ಲಿಷಸ್ ದ ಸನಾತನ ಧರ್ಮಂ, ಹೀ ಸೆಂಡ್ಸ್ ದ ಆಳ್ವಾರ್ಸ್ ಅಂಡ್ ಆಚಾರ್ಯ ಪುರುಷಾಸ್ ಫಾರ್ ಜಸ್ಟ್ ಫಾರ್ ದ ಸೇಕ್ ಆಫ್ ಅಸ್, ಟು ಅಪ್ಲಿಫ್ಟ್ ಅಸ್, ಟು ಸೇವ್ ಅಸ್ ಫ್ರಮ್ ದ ಸಂಸಾರಿಕ ಅಫ್ಲಿಕ್ಷನ್ಸ್ ಆಸ್ ಪಾರ್ಟ್ ಆಫ್ ಹಿಸ್ ಪ್ರೊಟೆಕ್ಷನ್. ಥಿಂಕಿಂಗ್ ಆಫ್ ದೀಸ್ ಆಳವಂದಾರ್ ನೌ ಡಿಸೈರ್ಸ್ ಫಾರ್ ಗೆಟಿಂಗ್ ರಿಡ್ ಆಫ್ ದ ಸಂಸಾರಿಕ ಅಫ್ಲಿಕ್ಷನ್ಸ್ ಅಂಡ್ ದ ಕಾರ್ಮಿಕ್ ಡಿಸೀಸಸ್ ಹಿಯರ್ ಅಂಡ್ ವಾಂಟ್ಸ್ ಟು ಅಟೈನ್ ಮೋಕ್ಷಂ, ಅಂಡ್ ದಸ್ ಹಿ ವಿಶಸ್ ಟು ಟೇಕ್ ದ ಪಾತ್ ಆಫ್ ಶರಣಾಗತಿ, ರೆಫ್ಯೂಜ್ ಅಟ್ ಇಸ್ ಲೋಟಸ್ ಫೀಟ್, ವಿತ್ ಅನ್ ಅಪ್ರಹೆನ್ಷನ್ ಅಂಡ್ ಟೆರಿಬಲ್ ಫಿಯರ್ ಅಬೌಟ್ ದ ಎಕ್ಸ್ಕ್ರೂಷಿಯೇಟಿಂಗ್ ಅಗನಿ ಆಫ್ ಸಂಸಾರಂ, ಸಂಸಾರ ಸಾಗರಂ, ಫೀಲಿಂಗ್ ಅಟರ್ಲಿ ರಿಮೋರ್ಸ್ಫುಲ್ ಫಾರ್ ಹಿಸ್ ಓನ್ ಪಾಸ್ಟ್, ರಿಗ್ರೆಟಿಂಗ್ ಹಿಸ್ ಪಾಸ್ಟ್ ವಿತ್ ಅಟರ್ ಹೆಲ್ಪ್ಲೆಸ್ನೆಸ್, ಆಕಿಂಚನ್ಯಂ, ರಿಯಲೈಸಿಂಗ್ ಸ್ವಾಮಿ ಶ್ರೀಮನ್ನಾರಾಯಣಾಸ್ ಪರತ್ವಂ ಅಲಾಂಗ್ ವಿತ್ ಸೌಶೀಲ್ಯ ವಾತ್ಸಲ್ಯ ಸೌಲಭ್ಯ ಗುಣಾಸ್, ನೋಯಿಂಗ್ ದಟ್ ಹೀ ಈಸ್ ದ ಸುಪ್ರೀಂ ಲಾರ್ಡ್ ವಿತ್ ಉಭಯ ವಿಭೂತಿನಾಥನ್, ಅಂಡ್ ಇಟ್ ಈಸ್ ಓನ್ಲಿ ಹೀ ಹೂ ಕ್ಯಾನ್ ಟೇಕ್ ಫ್ರಮ್ ದ ಲೀಲಾ ವಿಭೂತಿ ಟು ದ ನಿತ್ಯ ವಿಭೂತಿ, ಬಿಕಾಸ್ ಹೀ ಓನ್ಸ್ ಬೋಧ ವಿಭೂತಿಸ್, ಹೀ ಓನ್ಸ್ ಬೋಧ ವರ್ಲ್ಡ್ಸ್, ಅಂಡ್ ಹೀ ಈಸ್ ದ ಒನ್ ಹೂ ಕ್ಯಾನ್ ಗ್ರಾಂಟ್ ಮೋಕ್ಷಂ, ಮೋಕ್ಷಂ ದದಾತಿ ಇತಿ ಮುಕುಂದ, ನನ್ ಎಲ್ಸ್ ಕ್ಯಾನ್ ಬಿ ಸಾಟ್ ಆಫ್ಟರ್ ಫಾರ್ ಮೋಕ್ಷಂ. ಆಳವಂದಾರ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಅಂಡ್ ಹಿ ವಾಂಟ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್, ಅಂಡ್ ದಟ್ಸ್ ವೈ ಹಿ ಹಸ್ ಕಂಪೋಸ್ಡ್ ಸೋ ಫಾರ್, ಅಂಡ್ ನೌ ಹೀ ಪ್ಲೀಡ್ಸ್ ಅಂಡ್ ಅಪೀಲ್ಸ್ ಅಂಡ್ ಪ್ರೇಸ್ ಫಾರ್ ರಿಮೂವಿಂಗ್ ದ ವಿರೋಧೀಸ್, ರಿಮೂವಿಂಗ್ ದ ಹರ್ಡಲ್ಸ್, ರಿಮೂವಿಂಗ್ ದ ಅಬ್ಸ್ಟಕಲ್ಸ್ ಫಾರ್ ಪರ್ಫಾರ್ಮಿಂಗ್ ಹಿಸ್ ಪಾತ್ ಆಫ್ ಶರಣಾಗತಿ, ಅಂಡ್ ಹೆನ್ಸ್ ಹೀ ಪೇಸ್ ದಿಸ್ ಹಿಸ್ ಒಬೇಸನ್ಸ್ ಅಗೈನ್ ಅಂಡ್ ಅಗೈನ್. ನಮೋ ನಮೋ ವಾಂಗ್ಮನಸಾತಿ ಭೂಮಯೇ, ನಮೋ ನಮೋ ವಾಂಗ್ಮನಸೈಕ ಭೂಮಯೇ, ನಮೋ ನಮೋನಂತ ಮಹಾವಿಭೂತಯೇ, ನಮೋ ನಮೋನಂತ ದಯೈಕ ಸಿಂಧವೇ. ಸ್ವಾಮಿ ಎಕ್ಸ್ಪ್ಲೈನ್ಸ್, ನಮೋ ನಮೋ ವಾಂಗ್ಮನಸಾತಿ ಭೂಮಯೇ, ದ ಒನ್ ಹೂ ಇಸ್ ಬಿಯಾಂಡ್ ದ ರೀಚ್ ಆಫ್ ಮನಸ್ ವಾಕ್ ಕಾಯಂ, ಬಿಯಾಂಡ್ ದ ರೀಚ್ ಆಫ್ ಸ್ಪೀಚ್ ಅಂಡ್ ಮೈಂಡ್ ಮನೋ ವಾಕ್, ಬಿಯಾಂಡ್ ದ ರೀಚ್ ಆಫ್ ಮನಸ್, ಬಿಯಾಂಡ್ ದ ರೀಚ್ ಆಫ್ ವಾಕ್. ಒಬೇಸನ್ಸ್ ಟು ಯು ಅಗೈನ್ ಅಂಡ್ ಅಗೈನ್, ನಮಸ್ಕಾರಂಸ್ ಟು ಯು ಅಗೈನ್ ಅಂಡ್ ಅಗೈನ್. ಅಂಡ್ ಸೆಕೆಂಡ್ಲಿ ಹಿ ಸೇಸ್, ಒನ್ ಹೂ ಇಸ್ ದ ಒನ್ಲಿ ಆಬ್ಜೆಕ್ಟ್ ಆಫ್ ದ ಸೇಮ್ ಸ್ಪೀಚ್ ಅಂಡ್ ಮೈಂಡ್. ದ ಫಸ್ಟ್ ಲೈನ್ ಬಿಯಾಂಡ್ ದ ರೀಚ್ ಆಫ್ ಸ್ಪೀಚ್ ಅಂಡ್ ಮೈಂಡ್, ಸೆಕೆಂಡ್ ಲೈನ್ ದ ಒನ್ಲಿ ಆಬ್ಜೆಕ್ಟ್ ಆಫ್ ಸ್ಪೀಚ್ ಅಂಡ್ ಮೈಂಡ್, ಒಬೇಸನ್ಸ್ ಟು ಯು ಅಗೈನ್ ಅಂಡ್ ಅಗೈನ್. ದ ಥರ್ಡ್ ಲೈನ್ ನಮೋ ನಮೋನಂತ ಮಹಾವಿಭೂತಯೇ, ಒನ್ ಹೂ ಹ್ಯಾಸ್ ಇನ್ಫಿನಿಟ್ ಗ್ರೇಟೆಸ್ಟ್ ಪವರ್ಸ್, ದ ಟೂ ಒನ್ ಹೂ ಓನ್ಸ್ ದ ಟೂ ವರ್ಲ್ಡ್ಸ್, ನೇಮ್ಲಿ ದಿಸ್ ವಿಭೂತಿ ಅಂಡ್ ದ ಅಪರ್ ವರ್ಲ್ಡ್ ನಿತ್ಯ ವಿಭೂತಿ, ದ ಲೀಲಾ ವಿಭೂತಿ ಅಂಡ್ ದ ನಿತ್ಯ ವಿಭೂತಿ. ಒಬೇಸನ್ಸ್ ಟು ಯು ಅಗೈನ್ ಅಂಡ್ ಅಗೈನ್, ನಮಸ್ಕಾರಂಸ್ ಟು ಯು ಅಗೈನ್ ಅಂಡ್ ಅಗೈನ್. ಅಂಡ್ ಫೈನಲಿ ನಮೋ ನಮೋ ಅನಂತ ಮಹಾ ದಯೈಕ ಸಿಂಧವೇ, ಒನ್ ಹೂ ಇಸ್ ದ ಪರ್ಸಾನಿಫಿಕೇಶನ್, ರಿಪಾಸಿಟರಿ, ಸ್ಟೋರ್ ಹೌಸ್ ಆಫ್ ಓಷನ್ ಆಫ್ ಕಂಪ್ಯಾಷನ್, ದ ಡೀಪ್ ಲಾರ್ಜ್ ವಾಸ್ಟ್ ಓಷನ್ ಆಫ್ ದಯಾ. ಒಬೇಸನ್ಸ್ ಟು ಯು ಅಗೈನ್ ಅಂಡ್ ಅಗೈನ್. ಅನ್ಲೆಸ್ ಹೀ ಶವರ್ಸ್ ಇಸ್ ಗ್ರೇಸ್ ದಯಾ, ಒನ್ ಕೆನಾಟ್ ಬಿ ದ ಆಬ್ಜೆಕ್ಟ್ ಆಫ್ ದ ಸ್ಪೀಚ್ ಅಂಡ್ ಮೈಂಡ್. ಅನ್ಲೆಸ್ ಹೀ ಶವರ್ಸ್ ಅಸ್ ಆನ್ ದ ಗ್ರೇಸ್, we will not be able to praise Him with our speech and mind. So even if one is blessed by His grace, does not mean that the praise, the one who praises will reach the ultimate. No, it is not Purnam. It's not full. He cannot be praised or uttered or understood or comprehended or celebrated, glorified completely, fully comprehending His vaibhavam and glories. But having said that, He is the only sole object of speech and mind. Even though Vedas mention that yato vacho nivartante apraapya manasa saha, where the mind cannot reach, the speech also does not reach. Where the speech does not reach, my mind also does not, and both return back, failing in their mission to accomplish the objective and to fully praise Him. The very purpose of our speech and mind is being blessed with such speech and mind, is to praise Him and contemplate on Him. Praise Him and have dhyanam on Him. Praise Him with our walk and pray and contemplate on Him with our mind. Otherwise, complete waste. Like Him, we need to also comprehend His two vibhutis quite well. We need to comprehend His Leela Vibhuti and Nitya Vibhuti. And no, it is of course difficult, limitless, unbounded. He is Ubhaya Vibhutinathan. Since He is Ubhaya Vibhutinathan, since He owns both worlds, it is He who can take from us, from this world to the other world. None else can. So, then only our mind will desire to reach the other Vibhuti. And for what is the means or the way to reach? Is Daya. Dayaika Sindoho. What we can do is to offer our pranamams again and again at His feet. So does Alavandar. So, now, if Swami explains and glorifies Emperuman's Anubhavam here so beautifully, He is the only one who is beyond mind and speech. He says, Namaha, Namaha, Namaha. He has told Namaha so many times. And Namashabdam, Alavandar mentions even numbered Namaha. Namo Namo Vangmanasati Bhumaye. Namo Namo Vangmanasaika Bhumaye. Namo Namo Ananta Mahavibhutaye. Namo Namo Ananta Dayeka Sindave. Alavandar mentioned even number. He mentions four times, twice Namo. Eight times, meaning Ashtanga Pranamam to the Lord. Also, the mind, speech and body, all performing pranamams to you again and again. Maybe the interpretation. Also, Namaha, Namaha. Namaha, Namastestu, Sahasrakritvaha. Arjunan tells Emperuman, Gitacharyan, in the 11th chapter. Namaha, Namastestu, Sahasrakritvaha. And even Shvetadvipa Vashigal, always they say Namaha, Namaha, and keep their folded hands above their head and say Namaha. And also Shanti Parvam, Mahabharatam, it says Baddhanjali Puta Hrishta Nama Ityeva Vadinaha. And even our Shaunakadi Rishis, it says Jitamte Pundarikaksha Namaste Vishwabhavanaha. And everything they talk about Namaha. Dviste Agre Namaha. Triste Agre Namaha. A Sahasra Kritstave Namaha. A Sahasra Kritvaste Namaha. Aparimita Kritvaste Namaha. Means 1000 times. Aparimita Kritvaste. Beyond the number of counts. I am telling you Namaha. Taitri Aranyakam says. All these things are need to be enjoyed and contemplated here, our Acharya mentions in the commentary. And probably Purvangam of the Sharanagati, he says this Namashabdam. It could be possible. And Sharanagati should be done only once. But why there are so many times Namaha here? That's because you cannot equate Sharanagati and this Namaha. Pratakshina Pranamamscha Yugman Yevatu Karayet. Pradakshinam and pranamam should be in even numbers. Alavandar Aj quotes here, and that is why it should be either 2 or should be 4 or should be 8 as per pranamams, as per sastrams. So namaha also can be interpreted as sharanagati, because Veda Vyasa himself equates namaha to sharanagati. Seida Velvian, says Swami Namalwa. Seida Velvian, after performing sharanagati, he has performed the Velvi, the yagam of sharanagati, Nyasa Vidya, and hence Seida Velvian. Anushtita Krita Satan is the vachanam, is the pramanam for the Seida Velvian. Anushtita Krita Satan. So, Ahirbunya Samhita also says, Samit Sadhana Khadinam Yajnanam Nyasam Atmanaha Namasa Yokarot Deve Sa Swadvara Itiritaha. Same Pancharatra Samhita also mentions the same mantra, and thus Veda Vyasa mentions that Margandeya advises Panchapandavas that you should perform sharanagati to Emperuman. Sarveshameva lokanam pita mata cha madavaha gacchatvam yenam sharanam sharanyam purusharshabaha. In Vanaparvam, Swami says, Margandeya, sage Margandeya advises Panchapandava, and yeva mukta straya partha yamocha bharatarshabaha draupadya sahita sarve namascha kurja nardhanam. So namas is mentioned here, is referred to sharanagati of Pandavas to Emperuman. This namas means namaha is the construction of two letters being two words that forms one sentence. The word maha means for me. Namaha is not for me. I am not related to me. I and mine are not mine. I am not, it is not mine. So, that way, the activities of mine are not mine. I also do not belong to me. And that is what it means. So, this is the way one should think of mama. By this reflection, one should think that this ahankara mamakaram, the sense of the I and mine, na ma, na mama, are the roots of samsara. This I and mine are the roots of samsara that should be cut off by saying nama, na mama. I, who am distinct from the non-sentient entity, the body, and is subservient to the Lord alone, of Lord of Sriyapati, Sriman Narayana, he is my master, he is my Seshi. This kind of ahankara, mamakara that are existing are anuguna, are in accordance with the jiva's nature. That is why one should think. The perverse ahankara, mamakaram that is pointed out in I, myself, and all that is mine are full of defects and faults. That should be eliminated here. And that is what is saying by nama, nama, nama. Mama also means equivalent to yama. Namama means not having yamaha, means yanade ondrumille. There is nothing that belongs to me. There is nothing which is mine. So, yane yanne ariyagilade, yane yendanade yendrinande, yane ni yen udamayum niye, vane yetum yen vanavarere. Tiruvaimozhi says, Alvar Namalvar mentions this, and Swami Acharya, Swami Desikan refers to this verse when he talks about various pramanams for this Stotra Bhashyam. And Swami refers to explanation of nama, taking all these references. And hence, then comes Ananta Mahavibhutaye. This Leela and Nitya Vibhuti are completely false. The whole Jagan Mithya is all completely brushed aside by saying Ananta Mahavibhutaye. This Leela Vibhuti and the Nitya Vibhuti are completely endless. The Leela Vibhuti has got no, has got the lower bound, has got the upper boundary but not lower. The Nitya Vibhuti has got lower boundary but not upper. Since it is only due to your daya, one can get rid of this samsaric afflictions and go to Nitya Vibhuti. Please bless us. Ananta Dayaika Sindave. This daya guna is much, much grander than the other kalyana gunas. And you may, Perumal Sriman Narayana, you may have jnana bhakti, aishwaryam, viryam, tejas, balam, all these six gunas. But without this daya guna, nothing would be valid. Anuchara Satyadi guna, agre sarabhodi virajita lokam, Sri Dayasataka Stotram. In that, he says, dosha bhave yurete iti, yati nama daye, tvaya vina bhutaha. Without this daya guna, what would the other gunas, they will all become doshams for you, Sriman Narayana. So please shower your grace. Only due to your grace, one can get rid of samsaric world. Please bless me so. And thus, I offer my pranams. Namo namo vangmanasati bhumaye, namo namo vangmanasaika bhumaye, namo namo ananta mahavibhutaye, namo namo ananta dayaika sindave. Namo Narayana, Kavitarkika Simhaya Kalyana Gunasharine, Srimate Venkateshaya Vedanta Gurave Namaha.